ನರೇಂದ್ರ ಮೋದಿ ನಾಳೆ ಚಾಲನೆ. ಅಡಿಕೆ ಬೆಳೆಗೆ ತಗುಲಿರುವ ರೋಗ ನಿಯಂತ್ರಣಕ್ಕೆ ಔಷಧಿ ಸಿಂಪಡಣೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯಗಳ ಪರಿಣಾಮಕಾರಿ ಆಡಳಿತ ನಿರ್ವಹಣೆ, ಕೇಂದ್ರದ ಜೊತೆ ರಾಜ್ಯ ಒಪ್ಪಂದಕ್ಕೆ ಅಂಕಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ಅನಿಲ ಆಗಸಗಳ ಚೈತನ್ಯವಹಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷವಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ಯೋಗಿ ನೀಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಭತ್ತದ ಹುಲ್ಲಿನ ಹೊದಿಕೆ ಮತ್ತು ಹನಿ ನೀರಾವರಿ ರಾಜ್ಕುಮಾರ್ ಹಳಿದೊಡ್ಡಿಯವರಿಂದ ಮಾಹಿತಿಯನ್ನು ಕೇಳುವಿರಿ. ನಂತರ ದೇವದುರ್ಗ ತಾಲೂಕಿನ ಮುದುಗೋಟ್ ಗ್ರಾಮದ ವೆಂಕಟನಾರಾಯಣ ಚೌಧರಿ ಅವರ ತಾಳೆ ಬೆಳೆಯ ಅನುಭವಗಳನ್ನು ಕೇಳುವ ಪೇಟೆ ಧಾರಣೆ. ನಂತರ ಸಿಂಧನೂರು ತಾಲೂಕಿನ ಬಳಗನೂರು ಗ್ರಾಮದ ಸಂತೋಷ್ ಕುಮಾರ್ ಮತ್ತು ಸಂಗಡಿಗರಿಂದ ಕನಕಾಂಗಿ ಕಲ್ಯಾಣ ದೊಡ್ಡಾಟದ ಪದಗಳನ್ನು ಕೇಳುವಿರಿ. ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ ಇನ್ನು ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ಭತ್ತದ ಹುಲ್ಲಿನ ಹೊದಿಕೆ ಮತ್ತು ಹನಿ ನೀರಾವರಿ ಅಳವಡಿಸಿಕೊಂಡು ಹತ್ತಿ ಬೇಸಾಯ ಮಾಡುವುದರಿಂದ ಆಗುವ ಲಾಭದಾಯಕತೆ ಕುರಿತು ಡಾಕ್ಟರ್ ರಾಜ್ಕುಮಾರ್ ಹಳಿದೊಡ್ಡಿ ಅವರಿಂದ ಮಾಹಿತಿಯನ್ನ. ಕರ್ನಾಟಕ ಮಹಾವಿದ್ಯಾಲಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ತಮ್ಮ ಮುಂದೆ ಸವಳು ಜವಳು ಭೂಮಿಯಲ್ಲಿ ಹನಿ ನೀರಾವರಿ ಮುಖಾಂತರ ಭತ್ತದ ಹುಲ್ಲು ಹೊದಿಕೆಂದು ಸಂಶೋಧನೆಯನ್ನು ನಾವು ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ಕೈಗೊಂಡಿದ್ದೇವೆ. ಈ ಸಂಶೋಧನೆ ಮುಖ್ಯವಾಗಿ ನಾವು ಕೈಗೊಳ್ಳಬೇಕಾದ ಕಾರಣಗಳನ್ನು ಹೇಳಲು ನಾನು ಇಚ್ಛಪಡ್ತೇನೆ. ರೈತ ಬಾಂಧವರೇ, ಈಗ ಅಂದ್ರೆ ನಾವು ಪಡ್ಲಿಂಗ್ ಮಾಡೋದ್ರಿಂದ ಭತ್ತ ಬೆಳೆಯೋಕ್ಕಿಂತ ಮುಂಚೆ ನಾವು ಏನ್ ಮಾಡ್ತೀವಿ, ಭೂಮಿ ಪಡ್ಲಿಂಗ್ ಮಾಡ್ತಾ ಇದ್ದೇವೆ. ಹೆಚ್ಚೆಚ್ಚಾಗಿ ಹಾಗೂ ಹೆಚ್ಚೆಚ್ಚಾಗಿ ನೀರು ಉಪಯೋಗಿಸುವುದರಿಂದ ನಮ್ಮ ಗದ್ದೆಗಳು ಹಾಳಾಗಿ ಹೋಗ್ತಾ ಇದ್ದೇವೆ. ಹಾಗೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮ್ಮ ಕೆಳಭಾಗದ ರೈತರು ಅಂದ್ರೆ ರಾಯಚೂರು ಮಾನವಿ ಭಾಗದ ರೈತರಿಗೆ ನೀರು ಸಕಾಲದಲ್ಲಿ ದೊರೀತಾ ಇಲ್ಲ. ಕಾಲುವೆ ಮುಖಾಂತರ ನೀರು ಏನ್ ಮಾಡ್ತಾ ಇದ್ದಾರೆ, ಹತ್ತಿ ಬೆಳೆಗೆ ಹೋಗ್ತಾ ಇದ್ದಾರೆ. ಮೊದಲೆಲ್ಲ ಈ ಭಾಗದ ರೈತರು ಭತ್ತ ಬೆಳೆ ಮಾಡ್ತಾ ಇದ್ದಾರೆ, ಹತ್ತಿ ಬೆಳೆಗೆ ಹೋಗ್ತಾ ಇದ್ದಾರೆ. ಏನಂತಂದ್ರೆ ಈಗ ಮೊಟ್ಟ ಮೊದಲನೇದಾಗಿ ಯಾವಾಗೇನಕ್ಕೂ ಮೇಲ್ಭಾಗದ ರೈತರು ಈ ಕಡಿಮೆ ನೀರು ಬೆಳೆಗಳಾದ ಹತ್ತಿ, ಜೋಳ, ಮೆಕ್ಕೆಜೋಳ ಇಂಥ ಬೆಳೆಗಳನ್ನು ನೀವು ಮೇಲ್ಭಾಗದ ರೈತರು ಬೆಳಿಬೇಕು, ಕೆಳಭಾಗದ ರೈತರು ಭತ್ತ ಬೆಳಿಬೇಕಂತಾಯ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಮೇಲ್ಭಾಗದ ರೈತರು ಭತ್ತ ಬೆಳೀತಾ ಇದ್ದಾರೆ, ಕೆಳಭಾಗದ ರೈತರು ನೀರು ಸಿಗ್ತಾ ಇಲ್ಲ ಅಂತ ಹೇಳಿ ಈ ಕಡಿಮೆ ನೀರು ಬೇಕಾಗುವ ಬೆಳೆಗಳಾದ ಹತ್ತಿ, ಜೋಳ ತಿಳಿದಿದೆ. ಹಾಗೂ ನೀವು ಏನ್ ಮಾಡ್ತಾ ಇದ್ದೀರಿ, ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಮಗೆ ನೀರು ಬೇಕಾಗ್ತದೆ. ನೀರು ಬಂದಿದ ತಕ್ಷಣ ಏನ್ ಮಾಡ್ತಾ ಇದ್ದಾರೆ, ನೀವು ಒಂದು ನೀರಾವರಿ ಹೊಂಡದಲ್ಲಿ ನೀವು ಶೇಖರಣೆ ಮಾಡಿಟ್ಟುಕೊಂಡು ಸ್ವಲ್ಪ ಜಮೀನು ಕೊಡ್ತಾ ಇದ್ರಿ. ಆ ನೀರನ್ನು ನೀವು ಸಾಮಾನ್ಯ ಪದ್ಧತಿಯಲ್ಲಿ ಹರಿಹಾಯಿಸ್ತಾ ಇದ್ರಿ. ಸಾಲು ಪದ್ಧತಿ ಅಥವಾ ಫ್ಲಡ್ ಇರಿಗೇಷನ್ ಏನಂತೀವಿ ಅಥವಾ ಫರೋ ಇರಿಗೇಷನ್ ಏನಂತೀವಿ ಇಂಗ್ಲಿಷ್ನಲ್ಲಿ, ಆ ಒಂದು ಪದ್ಧತಿಯಲ್ಲಿ ನೀವು ನೀರು ಹಾಯಿಸ್ತಾ ಇದ್ರಿ. ಆ ಪದ್ಧತಿಯಲ್ಲಿ ಏನಾಗ್ತಾ ಇದೆ, ನೀರು ವೇಸ್ಟ್ ಆಗ್ತಾ ಇದೆ. ಅಂದ್ರೆ ನೀರು ಬಹಳ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ರಿ ನೀವು. ಆ ಒಂದು ಪರಿಸ್ಥಿತಿಯಲ್ಲಿ ನೀವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾದಲ್ಲಿ ನೀವು ಸುಮಾರು 40-50% ಅಷ್ಟು ನೀರನ್ನು ನೀವು ಉಳಿತಾಯ ಮಾಡಬಹುದು. ಹಾಗೂ ಇನ್ನೊಂದು ಏನಾಗ್ತಾ ಇದೆ, ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಅಂದ್ರೆ ಕೌಲು ಇರ್ತದಲ್ಲ, ನಿಮ್ಮ ಭೂಮಿಯಲ್ಲಿ ಕಟಾವು ಮಾಡಿದ ತಕ್ಷಣ ಆ ಕೌಲು ಅಥವಾ ಸೂಕ್ಷ್ಮ ಜೀವಾಣುಗಳು ಸತ್ತು ಹೋಗ್ತಾ ಇದಾವೆ. ಹಾಗೂ ಇದು ಮಾಲಿನ್ಯ ಕೂಡ ಕಲ್ಮಶವಾಗ್ತಾ ಇದೆ. ಈ ಎಲ್ಲಾ ಸಮಸ್ಯೆಗಳು ನಮ್ಮ ಅಚ್ಚುಕಟ್ಟು ಪ್ರದೇಶದ ಕೆಳಭಾಗದ ರೈತರು ಅನುಭವಿಸ್ತಾ ಇದ್ದಾರೆ. ಅದಕ್ಕೊಳ್ಬಹುದು ಅಥವಾ ಈ ಭತ್ತದ ಹುಲ್ಲು ದನಕರುಗಳು ಕೂಡ ಹಾಕಬಹುದು. ಉಳಿದ ಒಂದು ಭತ್ತದ ಹುಲ್ಲನ್ನು ನೀವು ಮಲ್ಚಿಂಗ್ ಏನಂತೀವಿ, ಹೊದಿಕೆಯಾಗಿ ಕೂಡ ಉಪಯೋಗಿಸಿಕೊಳ್ಬಹುದು. ಆದ್ದರಿಂದ ನಾವು ಈ ಒಂದು ಸಂಶೋಧನೆಯನ್ನು ಹತ್ತಿಯಲ್ಲಿ ಹನಿ ನೀರಾವರಿ ಮುಖಾಂತರ ಹಾಗೂ ಭತ್ತದ ಹುಲ್ಲು ಹೊದಿಕೆಳಿದ ಹಾಗೆ, ಹತ್ತಿ ಒಂದು ಸೌಳು ಸಹಿಷ್ಣುತ ಒಂದು ಬೆಳೆ, ಅಂದ್ರೆ ನೀವು ಸುಮಾರು ಇದ್ದ ಒಂದು ಮಣ್ಣಿನಲ್ಲಿ ಕೂಡ ಈ ಹತ್ತಿಯನ್ನು ನೀವು ಬೆಳೆಯಬಹುದು. ಈ ಒಂದು ಸೌಳು ಸಹಿಷ್ಣುತ ತಳಿಗಳಾದ ಜೈದರ್ ಇರಬಹುದು, RAHS-14 ಇರಬಹುದು, ಇಂಥ ಒಂದು ತಳಿಗಳನ್ನು ನೀವು ಸ್ವಲ್ಪ ಸೌಳು ಮಣ್ಣಿನಲ್ಲಿ ಯಾವುದೇ ಇಳುವರಿ ಮೇಲೆ ಪರಿಣಾಮ ಬೀರದೆ ಬೆಳೆಯಬಹುದು. ಹಾಗೂ ಇತ್ತೀಚಿನ ದಿನಗಳಲ್ಲಿ BT-Cotton ಕೂಡ ಬೆಳೀತಾ ಇದ್ದಾರೆ. ಉದಾಹರಣೆಗೆ ಜಾದು ಇರಬಹುದು, ಆತರ ತಳಿಗಳನ್ನು ನೀವು ಸುಮಾರು 4-6 dB/m ಇರುವಂತಹ ಮಣ್ಣಿನಲ್ಲಿ ಯಾವುದೇ ಇಳುವರಿ ಮೇಲೆ ಪರಿಣಾಮ ಬೀರದೆ ಬೆಳೆಯಬಹುದಾಗಿದೆ. ಹಾಗೂ ಹತ್ತಿ ಬೆಳೆಗೆ ಸುಮಾರು 500-600 mm ನೀರು ಬೇಕಾಗ್ತದೆ. ಆದರೆ ನಾವು ಹನಿ ನೀರಾವರಿ ಮುಖಾಂತರ ನೀರು ಹಾಯಿಸಿದ್ದೇ ಆದಲ್ಲಿ ಆ ಒಂದು ನೀರಿನ ಪ್ರಮಾಣ 400-450 mm ಇಳಿಸಬಹುದು. ಅಂದರೆ ಸುಮಾರು 30-40% ನೀರಿನ ಉಳಿತಾಯ ಈ ಹನಿ ನೀರಾವರಿ ಮುಖಾಂತರ ನಾವು ಉಳಿತಾಯ ಮಾಡಬಹುದು. ನಾವು ಈ ಒಂದು ಸಂಶೋಧನೆಯಲ್ಲಿ ಪಟ್ಟಪದ್ಧತಿ ಮೂಲಕ ಒಂದು ಹತ್ತಿ ಬೆಳೆಯನ್ನು ನಾವು ಬೆಳೆದಿದ್ವಿ. ಅದರಲ್ಲಿ ಸಾಲಿನ ಸಾಲಿಗೆ 0.6x1.2x0.6 meter ನಲ್ಲಿ ಈ ಪಟ್ಟ ಪದ್ಧತಿಯಲ್ಲಿ ನಾವು ಹತ್ತಿಯನ್ನು ಬೆಳೆದು ಭತ್ತದ ಹುಲ್ಲು 1.25 cm ದಪ್ಪದವರೆಗೆ ನಾವು ಹತ್ತಿ ಬೆಳೆಗೆ ಹೊದಿಕೆಯಾಗಿ ಉಪಯೋಗಿಸಿಕೊಂಡಿವೆ. ಅಂದರೆ 0.69 kg/m² ಈ ಭತ್ತದ ಹುಲ್ಲನ್ನು ನಾವು ಹೊದಿಕೆಯಾಗಿ ಉಪಯೋಗಿಸಿಕೊಂಡು ಅದರಲ್ಲಿ ನಾವು ಹನಿ ನೀರಾವರಿ ಮುಖಾಂತರ ನೀರು ಬಿಟ್ಟಿವಿ. ಆ ಒಂದು ಸೌಳು ಜಮೀನಿನಲ್ಲಿ ಏನಾಗ್ತದೆ, ಯಾವಾಗ್ಲೂ ನಾವು ಡೈಲಿ ಅಥವಾ 2 ದಿವಸಕ್ಕೊಂದ್ಸಲ ನಾವು ಏನು ಹನಿ ನೀರಾವರಿ ಮುಖಾಂತರ ನೀರು ಬಿಡ್ತೇವಲ್ಲ, ಅಲ್ಲಿ ತೇವಾಂಶ ನಾವು ಹಿಡಿದಿಟ್ಕೊಳ್ಬಹುದು. ಗಿಡಕ್ಕೆ ಮಾತ್ರ ನಾವು ನೀರು ಕೊಡುವುದರಿಂದ ಹಾಗೂ ಈ ಭತ್ತದ ಹೊದಿಕೆ ಇರುವುದರಿಂದ ತೇವಾಂಶ ಅಲ್ಲೇ ಹಿಡಿದಿಟ್ಕೊಂಡು ಅಲ್ಲಿ ಗಿಡಕ್ಕೆ ನೀರೇನು ಬೇಕಾಗ್ತದಲ್ಲ ಅದು ಕೂಡ ನಾವು ಕಡಿಮೆ ಮಾಡಬಹುದು. ಈಗ ಎವಾಪೊರೇಷನ್ ಅಂತೀವಿ, ಬಾಷ್ಪೀಕರಣ ಅಂತೀವಿ, ಅದು ಕೂಡ ಕಡಿಮೆ ಆಯಿತು ಈ ಒಂದು ಹೊದಿಕೆ ಒಂದು ತಾಕುಗಳಲ್ಲಿ. ಆದ್ದರಿಂದ ಈ ಒಂದು ಭತ್ತದ ಹುಲ್ಲು ಸುಡುವುದರ ಬದಲು ಹೊದಿಕೆಯಾಗಿ ನೀವು ಉಪಯೋಗಿಸಿಕೊಳ್ಬಹುದು. ಈ ಅತಿ ಮುಖ್ಯವಾಗಿ ಈ ಸೌಳು ಪ್ರದೇಶದಲ್ಲಿ ನಾವು ಯಾವಾಗಲೂ ತೇವಾಂಶ ಹಿಡಿದಿಟ್ಟುಕೊಳ್ಬೇಕಾಗ್ತದೆ. ಅದರಿಂದ ಈ ಹೊದಿಕೆ ಪ್ಲಸ್ ಒಂದು ಹನಿ ನೀರಾವರಿ ಪದ್ಧತಿ ಬಹಳ ಉಪಯೋಗಕರವಾಯಿತು. ಹಾಗೂ ಈ ಒಂದು ತೇವಾಂಶ ಇರುವುದರಿಂದ ಏನಾಯ್ತು, ಆ ಮಣ್ಣಿನ ಈ ಒಂದು ಗಿಡ ಚೆನ್ನಾಗಿ ಬೆಳೆಯಲು ಒಂದು ಆಸ್ಪದವಾಯಿತು. ಈ ಒಂದು ಮಲ್ಚಿಂಗ್ ಮಾಡುವುದರಿಂದ ಏನಾಗ್ತದೆ, ನಾವು ಪ್ರತಿ ವರ್ಷ ಮಲ್ಚಿಂಗ್ ಮಾಡೋದ್ರಿಂದ ಆ ಭತ್ತದ ಹುಲ್ಲು ಕೊಳತು ಅಲ್ಲಿ ಉಪಯೋಗಿಸುವುದರಿಂದ ಅಲ್ಲಿ ಕಳೆ ಪ್ರಮಾಣ ಕೂಡ ಬಹಳ ಕಡಿಮೆ ಆಯಿತು. ಏಕೆಂದ್ರೆ ಹೊದಿಕೆಯಾಗಿ ಉಪಯೋಗಿಸಿಕೊಂಡಿವಲ್ಲ, ಅಲ್ಲಿ ಕಳೆ ಮೇಲಕ್ಕೆ ಬರುವುದು ಬಹಳ ಕಷ್ಟಕರವಾಯಿತು. ಅದರಿಂದ ಕಳೆ ಈ ಒಂದು ಹನಿ ನೀರಾವರಿ ಮುಖಾಂತರ ಕರಗುವ ರಾಸಾಯನಿಕ ಗೊಬ್ಬರ ಕೂಡ ಹಾಯಿಸಿ ಗಿಡಗಳಿಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟಿದ್ದರಿಂದ ಅಲ್ಲಿ ಇಳುವರಿ ಕೂಡ ಬಹಳ ಚೆನ್ನಾಗಿ ಬಂತು. ಅದರಿಂದ ಮಣ್ಣಿನ ಗುಣಧರ್ಮನು ಕೂಡ ಕಾಪಾಡಿಕೊಂಡು ತೇವಾಂಶ ಹಿಡಿದಿಟ್ಟುಕೊಂಡು ಅಲ್ಲಿ ಬಂದರೆ ಸುಮಾರು 1.2 ವರ್ಷದಲ್ಲಿ ನಾವು ಏನು ವೆಚ್ಚ ಮಾಡಿದೀವಿ ಡ್ರಿಪ್ ಇರಿಗೇಷನ್ ಸಲುವಾಗಿ ಅದನ್ನು ನಾವು ವಾಪಸ್ ಆಗಿ ಪಡೆದುಕೊಂಡಿವೆ. ಅಂದ್ರೆ 1 ವರ್ಷ 2-3 ತಿಂಗಳಲ್ಲಿ ನಾವು ಖರ್ಚು ಮಾಡಿದ ಹಣವನ್ನು ನಾವು ಹಿಂತಿರುಗಿ ಕೊಂಡೆವು. ಹಾಗೂ ಈ ಒಂದು ಹನಿ ನೀರಾವರಿ ಘಟಕದ ಬಾಳಿಕೆ ಬಗ್ಗೆ ಹೇಳುವುದಾದರೆ ಇದು 10 ವರ್ಷವರೆಗೆ ಬಾಳಿಕೆ ಬರುತ್ತದೆ. ನೀವು ಕರೆಕ್ಟ್ ಆಗಿ ನಿರ್ವಹಣೆ ಮಾಡಬೇಕು. ಈ ಹನಿ ನೀರಾವರಿ ಘಟಕದ ನಿರ್ವಹಣೆ ಬಹಳ ಮುಖ್ಯ. ನೀವು ಪ್ರತಿ 8 ದಿವಸಕ್ಕೊಂದ್ಸಲ ನೀವು ಅದನ್ನು ಫಿಲ್ಟರ್ಸ್ ಏನಂತೀವಿ, ಅವು ಫಿಲ್ಟರ್ಸ್ ಅನ್ನು ನೀವು ಕ್ಲೀನ್ ಮಾಡ್ತಾ ಇದ್ರೆ ನೀವು 10 ವರ್ಷ ತನ ನೀವು ಈ ಒಂದು ಘಟಕವನ್ನು ನೀವು ಬಳಸಬಹುದು. ಈ ಒಂದು ತಂತ್ರಜ್ಞಾನದ ಸದುಪಯೋಗವನ್ನು ನೀವು ಪಡೆದುಕೊಂಡು ಸೌಳು ಜೌಳು ಭೂಮಿಯಲ್ಲಿ ಈ ಒಂದು ತಂತ್ರಜ್ಞಾನವನ್ನು ತಾವು ಅಳವಡಿಸಿಕೊಳ್ಳಬಹುದು ಅಂತ ಹೇಳ್ತಾ, ಯಾವುದೇ ಒಂದು ಪ್ರಶ್ನೆ ಇದ್ರೆ ಹಾಗೂ ಏನಾದ್ರೂ ಡೌಟ್ ಇದ್ರೆ ನನ್ನ ಒಂದು ಮೊಬೈಲ್ 5656 ನಾನು ಇನ್ನೊಂದ್ಸಲ ಹೇಳ್ತೀನಿ, ನನ್ನ ಮೊಬೈಲ್ ಸಂಖ್ಯೆ 7483155656. ಎಲ್ಲರಿಗೂ ನನ್ನ ನಮಸ್ಕಾರ. ಇದುವರೆಗೆ ಭತ್ತದ ಹುಲ್ಲಿನ ಹೊದಿಕೆ ಮತ್ತು ಹನಿ ನೀರಾವರಿ ಅಳವಡಿಸಿಕೊಂಡು ಹಳಿದೊಡ್ಡಿ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ್ ಪತ್ತೆ. ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೇ ಹರ್ ಸಾಲ್ ಜೋ ಬ್ಯಾಂಕ್ ಶಾಖಾ ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೇ ಕರಾ ಸಕ್ತೆ ಹೈ ಪಂಜೀಕರಣ. ಫಸಲ್ ಬೀಮಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಮುದುಗೋಟ್ ಗ್ರಾಮದ ವೆಂಕಟನಾರಾಯಣ ಚೌಧರಿ ಅವರ ತಾಳೆ ಬೆಳೆಯ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ದೇವದೂರ್ ತಾಲೂಕು ಮುದುಗೋಟ್ ಗ್ರಾಮದ ವೆಂಕಟನಾರಾಯಣ ಚೌಧರಿ ಅವರು. ಇವರು 15 ಎಕರೆದಲ್ಲಿ ಆಯಿಲ್ ಪಾಮ್ ಅನ್ನ ಹಚ್ಚಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಯಿಲ್ ಪಾಮ್ ಅನ್ನ ಬೆಳೆಯುವಂಥ ರೈತರಿಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ. ವಿಶೇಷವಾಗಿ ಕೇಂದ್ರ ಸರ್ಕಾರವನ್ನು ಜಾಸ್ತಿ ಮಾಡಲಿಕ್ಕೆ ಸಾಕಷ್ಟು ತೋಟಗಾರಿಕೆ ಇಲಾಖೆ ಮುಖಾಂತರ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಕಾರ್ಯ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ, ನಿಮ್ಮದು ಒಟ್ಟು ಭೂಮಿ ಎಷ್ಟಿದೆ, ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ ಸ್ವಲ್ಪ ಹೇಳಿ ನಮ್ಮ ರೈತ. ನಮಸ್ಕಾರ, ನಾವು ವೆಂಕಟನಾರಾಯಣ ಚೌಧರಿ ಅಂತ ನಮ್ಮ ಹೆಸರು ರೀ. ನಮ್ಮ ಮುದುಗೊಟ್ಟು ಗ್ರಾಮ ಜಾಲಳ್ಳಿ ಹೋಬಳಿ. ನಮ್ಮ ಕುಟುಂಬದಾಗ 3 ಹೆಸರದಾಗ 15 ಎಕರೆ ಐತ್ರಿ. 15 ಎಕರೆ ನಾವು ತಾಳಿ ನೀರು ಒಂದು ಗಿಡಕ್ಕೆ ಬ್ಯಾಸಿಗೆ ವಯಸ್ಸಕ್ಕೆ ಬಂದ ಗಿಡಕ್ಕೆ 300 ಲೀಟರ್ ಬೇಕ್ರಿ ಒಂದು ಗಿಡಕ್ಕೆ. ಇದು ನೀರು ಕಮ್ಮಿ ಇದ್ರೂ ಇದನ್ನು ಬೆಳೆದಲ್ರಿ. ನಾವು ಯಾಕೆ ಹೋಗಿದ್ವಿ ಅಂದರೆ ಹತ್ತಿ ಈ ಬೆಳಕು ಅಂತ ರೋಗಗಳು ಇರಕ್ಕಿಲ್ಲರಿ. ಮತ್ತು 25 ವರ್ಷವರೆಗೂ ನಮಗೆ ನೋಟ್ ಇಲ್ಲರಿ, ಹಿಂಗೆ ಹಂಗೆ ನಡೀತದ್ರಿ ಇದು. ಆದರೆ ಗಿಡನ ಬೆಳೆಸ್ಕೊಳ್ಳೋದು ಮುಖ್ಯ. 4 ವರ್ಷ ಗಿಡ ಭಾರಿ ಬಲಿಷ್ಠವಾಗಿ ಬೆಳೆಯಲಿಕ್ಕೆ ನಾವು ಮಾಡ್ಕೋಬೇಕು ರೀ. ಹಂಗೆ ಬಲಿಷ್ಠವಾಗಿ ಬೆಳೆದ ಮೇಲೆ ಇಳುವರಿ ಕೊಡ್ತದ್ರಿ. ಒಂದು ಗಿಡ ಸುಮಾರು 2 ಕ್ವಿಂಟಲ್ ಹಣ್ಣು ಕೊಡ್ತದ್ರಿ. ಇದು 1 ವರ್ಷಕ್ಕೆ 57 ಗಿಡ ಇರ್ತಾವ್ರಿ 1 ಎಕರೆಗೆ ಅಂತ ಮಾಡಿ ನಾವು ಹಚ್ಚನ್ರಿ ಇದು. ಈಗ 15 ಎಕರೆ ಹಚ್ಚಿರ್ತಾವ, ಎಷ್ಟು ವರ್ಷ ಆತ ಹಚ್ಚಿ, ಯಾವ್ಯಾವ ಅಂತರ ಕೊಟ್ಟು ಹಚ್ಚಿರಿ ಸಸಿಗಳನ್ನ? ಇಟ್ಟದ್ರ ಕೊಟ್ಟಾರ್ರಿ, ಫ್ರೀ ಕೊಟ್ಟಾರ. ಆಮೇಲೆ ನಮಗೆ ಸವಲತ್ತು ಏನು ಮಾಡ್ಯಾರ, ಹಾರ್ಟಿಕಲ್ಚರ್ ಅವರು 2 ಬೋರ್ ರೊಕ್ಕ ಕೊಟ್ಟಾರ್ರಿ. ಹನಿ ನೀರಾವರಿಗೇನು ರೊಕ್ಕ 17,000 ಹನಿ ನೀರಾವರಿ ಬಂದೇವ್ರಿ. ತೊಗರಿ ಅಂತ ಹಾಕ್ಯಾನ್ರಿ. ಅದ್ರ ಕನ್ನ ನಮ್ಗೆ ಮುಖ್ಯ ಈ ಗಿಡ ಬೆಳೆಸೋದೆ. ನಾವು ಭಾಳ ಎಕರೆಗೆ 57 ಗಿಡ ಬೀಳ್ತವ್ರಿ ಆಲಕ್ಕೆ. ಅಂದ್ರೆ ಒಟ್ಟ ಹಿಂಗು 30 ಫೂಟು ಅಗಲು 30 ಫೂಟು ಇಳುವರಿ ಯಾವಾಗ ಪ್ರಾರಂಭ ಆತಿದ್ರದ್ದು? 4ನೇ ವರ್ಷದಾಗ ನಮಗೆ ಎಕರೆಗೆ 4 ಟನ್ ಬಂದಿದ್ರಿ. ಎಕಡ ಸುತ್ತು ಪೆಟ್ ಸೈಡ್ಸ್ ಓಡ್ತಿರಲ್ರಿ, ಅದರ ಸಲುವಾಗಿ ವೀವುಲ್ಸ್ ಅಂತ ಇರ್ತವ್ರು, ಕಮ್ಮಿ ಆಗ್ಯದ್ರಿ ಇಳುವರಿ. ಆ ಪ್ರಾಬ್ಲಮ್ನ ಅದಕ್ಕೆ ಮಿಸಿ ನಾವು ಮತ್ತು ವೀವುಲ್ಸ್ ತಂದು ಹಾಕಿನ ಮೇಲೆ 6ನೇ ವರ್ಷ ನಮಗೆ 8 ಟನ್ ಬಂದಿದ್ರಿ ಎಕರೆಗೆ. ಕಣ್ಣಂದೆ ಪಾಲಿನೇಷನ್ 1 ಟನ್ ಹೆಚ್ಚು ಕಮ್ಮಿ, 10 ಟನ್ ಅಂತೂ ಕಂಪಲ್ಸರಿ ಬರ್ತದ್ರಿ. ಆದರೆ ಗಿಡ ನಿರ್ವಹಣೆ ಹೆಂಗಂದ್ರೆ 3 ತಿಂಗಳಿಗೆ ಒಂದೊಂದು ಡೋಸ್ ಇದೆ ಹಾಕೋಬೇಕ್ರಿ. ಅಂದ್ರೆ 3 ರಸಗೊಬ್ಬರಗಳನ್ನ ತಂದು ಕುಡಿಸಿಕೊಡ್ತೀರಿ ಬೇರೆ ಬೇರೆ? ಮೈಕ್ ಮ್ಯಾಗ್ನೀಷಿಯಂ ಸಲ್ಫೇಟು ಗಿಡಕ್ಕೆ 1/2 ಕೆಜಿ ಲೆಕ್ಕ 2 ಟೈಮ್ ಕೊಡ್ಬೇಕ್ರಿ 1 ವರ್ಷಕ್ಕೆ. ಮ್ಯಾಗ್ನೀಷಿಯಂ ಸಲ್ಫೇಟು ಅದು ಸಾಯಿಲ್ ಅಪ್ಲಿಕೆಂಟ್ ಇರ್ತದಲ್ರಿ. ಅದು ಬೋರಾನ 200 ಗ್ರಾಮ್ ಗಿಡ ಕರೆಕ್ಟ್ ಇರ್ತವ್ರಿ. ನಾವು ಒಂದು ವೇಳೆ ಇವು ಮರೆಸಿಬಿಟ್ಟವು ಅಂದರೆ ಗಿಡ ಮ್ಯಾಗ್ನೀಷಿಯಂ ಡೆಫಿಷಿಯನ್ಸಿ ಬೋರಾನ್ ಡೆಫಿಷಿಯನ್ಸಿ ಖಚಿತವಾಗಿ ಬರ್ತದ್ರಿ. ಯಾಕಂದರೆ ಅದು ಎಷ್ಟು ತಿಂತವೋ ಅಷ್ಟು ಕೊಟ್ಟು ಬಿಡ್ತವ್ರಿ, ಅವು ನಿಸ್ಸತ್ವವಾಗಿ ಬಿಡ್ತವೆ. ಅದರ ಸಲುವಾಗಿ ನಾವು 3 ತಿಂಗಳಿಗೆ ಗೊಬ್ಬರ ಮತ್ತು ಈ ನೂಟ್ಪೆ ಗೊಬ್ಬರ ಹಾಕಂದ್ರೆ ಒಂದು ಸಾಲು ಎಕರಕ್ಕೆ ಒಂದು 4 ಟನ್ 5 ಟನ್ ಹಾಕಿದ್ರೆ ಪ್ಲಸ್ ಸಿಲಿಂಡರ್ನು ಕೊಟ್ಟಾರ್ರಿ ನಮ್ಗೆ ಹಾರ್ಟಿಕಲ್ಚರ್ ಅವ್ರು, ಅದು ಪುಡಿ ಮಾಡಿ ಕೊಡೋಕ್ಕೆ. ಅದು ಬಿಟ್ಟು ಮತ್ತು ಸ್ವಲ್ಪ ಸಾವಯವ ಬೇಸಾಯ ಲೆಕ್ಕ ನಾವು ಗೋಮೂತ್ರ ಜೀವಾಮೃತ ನಡುವ ಪಾಕ್ಷಿಕ ಅಂದರೆ ಸ್ವಲ್ಪ ತಿಂಗಳಕ್ಕೆ 1,000 ಲೀಟ್ರು ಹಂಗೆ ಕಲಿಸ್ತಾನೆ ರೀ ತೋಟಕ್ಕೆ. ಆ ಗಿಡಕ್ಕೆ ಹೋಗ್ಬಿಡ್ತದ್ರಿ ಸಿಸ್ಟಮ್ ಹಾಕೊಂಡು ಬೋರ್ ನೀರ್ದಾಗ ಬಿಟ್ಬಿಡ್ತಾವ ರೀ. ಹ್ಞೂ, ಅದು ಸ್ವಲ್ಪ ರೀ 20% ಇರ್ತದ್ರಿ. ಅದು ಉಳಿದೆಲ್ಲ ರಸಗೊಬ್ಬರ ತಿಪ್ಪೆ ಗೊಬ್ಬರ ಮೇಲೆ ಡಿಪೆಂಡ್, ಪೂರ್ತಿ ಅದರ ಮ್ಯಾಗೆಲ್ಲ. ಈಗ ತಾಳೆ ಬೆಳೆಯನ್ನು ಹಚ್ಚಿ ತಾವು 8 ವರ್ಷ ಆಯಿತು, 8 ವರ್ಷದಲ್ಲಿ ಸಮಸ್ಯೆಗಳೇನು ಬರ್ತವೆ? ಈಗ ತಾವು ಹೇಳಿದ್ರೆ ಭಾಳಷ್ಟು ಇದಕ್ಕೆ ಪೋಷಕಾಂಶ ಕೊಡಬೇಕು, ಚೆನ್ನಾಗಿ ನೀರು ಬೇಕು, ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ವಿಚಾರ. ಇದನ್ನು ಬಿಟ್ಟರೆ ಇದಕ್ಕೆ ಬೇರೆ ಮೇಂಟೆನೆನ್ಸ್ ಏನಿದೆ ಮತ್ತೆ? ಬೇರೆ 1ನೇ ವರ್ಷದಾಗ ರೈನೋಸಾರಸ್ ಅಂತ ಒಂದು ಎಂಡಿಗಳು ಇರ್ತದ್ರಿ, ಅದು ಸುಳ್ಳನ್ನೇ ಕಟ್ ಮಾಡ್ತದೆ. ಅದ್ರ ಸಲುವಾಗಿ ಅವ್ರು ಗಿಡ ಕೊಟ್ಟು ನಾವು ಹಾಕ್ತೀವಲ್ರಿ, ಆವಾಗ ಒಂದು 4G ಗುಳಿಕೆ ಒಂದು 10 ಗ್ರಾಮು ಒಂದು ಚಾಸಿಟ್ಟದಾಗ ಹಾಕಿ ಆ ಸುಳಿದಾಗ ಇಟ್ಟು ಬಿಡಿದ್ರೆ ರೈನೋಸಾರಸ್ ಅಟ್ಯಾಕ್ ಮಾಡೋದಲ್ಲ ಸಣ್ಣದಿದ್ದಾಗ. ಹಂಗೆ 1 ವರ್ಷ 2 ವರ್ಷ ಸ್ವಲ್ಪ ಫಂಗಸ್ ಇನ್ಫೆಕ್ಷನ್ ಬರ್ತದ್ರಿ. ಫಂಗಸ್ಸು ಇದ್ರ ಮ್ಯಾಲ ನಿಂತು ಫಂಗಸ್ಸು ಗಿಡಕ್ಕೆ ಹೇಗಿರ್ತದ್ರೆ ಅವು ಗೊನೆ ಕೊಳ್ತವೆ. ಆ ಟೈಮ್ದಾಗ ನಾವು ಫಂಗಸ್ಗೆ 3ನೇ ವರ್ಷ 4ನೇ ವರ್ಷದಾಗ ಫಂಗಸ್ ಇನ್ಫೆಕ್ಷನ್ ಬರಲಾರ್ದಂಗೆ ನಾವು 1 ಸಲ 2 ಸಲ 2 ಟೈಮ್ಸು ಸಿಂಪರಣೆ ಮಾಡೇವೆ ಅನ್ಕೊಳ್ರಿ. ಈಗ ಅದು ಗಿಡಕ್ಕೆ ಎಗರೋದಲ್ಲ, ಈಗ ಆಮೇಲೆ ಈಗ ನೋಡ್ಬೇಕಲ್ರಿ ಏನು ಆಗ್ಯದಲ್ಲ. ಈಗ 8 ವರ್ಷದಲ್ಲಿ 8 ವರ್ಷದ ಗಿಡ ಅದಾವಲ್ಲ, ಈಗೇನು ನೀವು ಈ ವರ್ಷದ ಏನು ಸಿಂಪರಣೆ ಏನು ವಿಶೇಷವಾಗಿ ಮಾಡಿಲ್ಲ? ಏನು ಮಾಡಿಲ್ರಿ, ಏನು ಬೇಕಲ್ರಿ, ಬೇಕಾಗಿಲ್ಲ. ಈಗ ಗರಿಗಳನ್ನು ತೆಗೆಯೋದು ಅಥವಾ ಅದನ್ನ ಏನಾದ್ರು ಕಟಿಂಗ್ ಮಾಡೋದು ಅಂತವೆಲ್ಲ ಬೇಕಾಗತ್ತ? ಗರಿಗಳು ತೆಗೆಯೋದು ಅದೇ ಸ್ವಲ್ಪ ಹಾರ್ವೆಸ್ಟಿಂಗ್ ಇಲ್ಲ, ಸ್ಕಿಲ್ ವರ್ಕರ್ ಇಲ್ಲರಿ ಈ ಕಡೆ. ನಾವೇ 3 ವರ್ಷಕ್ಕೆ ಟ್ರೈನಿಂಗ್ ಕೊಟ್ಟೆನ, ಅವ್ರು ಬರ್ತಾರೆ ಅವ್ರು ನಡೀತದೆ. ಅದೊಂದು ಫ್ಯಾಕ್ಟ್ರಿದಾರ ಒಂದು ನನಗೆ ಯಾವುದನ್ನ ಒಂದು ಟೀಮ್ ಮಾಡ್ತವಂತ ಮೊನ್ನೆ ಭೀಮರಾಯಗುಡಿ ಕಡೆ ಹೇಳಿರ್ರಿ, ಅದು ಮಾಡಿದ್ರೆ ಬೆಟ್ರ್. ಯಾಕಂದರೆ ಕಟಿಂಗ್ ಬಂದಿದ್ದಂದರೆ ನಾ ಈ ಒಬ್ಬರಿಬ್ಬರನ್ನೇ ಮೇಲೆ ಡಿಪೆಂಡ್, ಅವ್ರು ಎಲ್ಲಿಕೈನ ಹೋಗ್ಯಾರ ಅಂದರೆ ಮತ್ತು ಅವ್ರು ಬರೀತಾನ ಆದರೆ 10-12 ಕೆಜಿ ಹಂಗೆ ಇರ್ತವ್ರಿ. ಈಗ ಬರ್ತಾ 8 ವರ್ಷಕ್ಕೆ ಬರೋಟ್ಟಿಗೆ 20 ಕೆಜಿ ಕನಿಷ್ಠ, ಗರಿಷ್ಠ ನಿಮಗೆ 40-45 ಕೆಜಿ ಹಂಗೆ ಬರ್ತದ್ರಿ. ಎಲ್ಲ ಕಡೆ ಹಂಗೆ ಇರೋಕ್ಕಿಲ್ಲ, ಒಂದು 20 ಕೆಜಿ ಜಾಸ್ತಿ ಗೊನೆ ಬಂದೇವು ಅನ್ಕೊಳ್ರಿ, ಯಾವ್ರೇಜ್ 20 ಕೆಜಿ ಬರ್ತವೆ. ಒಂದು 5-6 ಗೊನೆ ಬಂದೇವು ಅನ್ಕೊಳ್ರಿ, 40 ಕೆಜಿ ಬರ್ತವೆ. ಅದು ಇವು ಕೂಡಿ ಅಷ್ಟೇ 2 ಕ್ವಿಂಟಲು 2.5 ಕ್ವಿಂಟಲು ಒಂದು ಗಿಡ ಈಚ್ ಒನ್ಗೆ ಬರ್ತದ್ರಿ. ಈಗ ಗೊಬ್ಬರದ ಬಗ್ಗೆ ಹೇಳಿರ್ತಾವ, ಪೋಷಕಾಂಶ ಏನೇನು ಹಾಕ್ತೀವಿ ಅಂತೇಳಿ, ನೀರು ಹೇಗೆ ಮಾಡ್ತೀರಿ? ನೀರು ನಿರ್ವಹಣೆ ಒಂದೊಂದು ಅದು ಏನು ಡ್ರಿಪ್ ಮಾಡ್ಸಿರೋ ಅಥವಾ ಹರಿ ನೀರು ಬಿಡ್ತೀರೋ? ಯಾಕೆ ಅನುಕೂಲ ಪ್ರಕಾರ ಈ ಗಿಡಕ್ಕೆ 200 ಲೀಟ್ರ್ ಹೋಗಿ ಲೆಕ್ಕ ಮಾಡ್ಕೋಬೇಕು ರೀ. ಕೆಲವು ಮಂದಿ ನಾವು 4mm ಮೈಕ್ರೋ ಟ್ಯೂಬ್ದಾಗ ಹಂಗೆ ಬಿಟ್ಬಿಟ್ಟೇನ್ರಿ, ಒಂದು ಗಿಡಕ್ಕೆ 3-2 ಹಾಕಿ ಮೈಕ್ರೋ ಟ್ಯೂಬ್. ಕೆಲವು ಮಂದಿ ಸ್ಪ್ಲಿಂಕರ್ ಹಚ್ಕೊಂಡಾರ್ರಿ, ಸ್ಪ್ಲಿಂಕರ್ ತಾನು ಮೂವ್ ಮಾಡ್ಕೋಬೇಕು ನೀರು, ಇಲ್ಲಾಂದರೆ ಹಿಂಗೈನೆ ಮಾಡಬೇಕು, ಇಲ್ಲಾಂದರೆ ವಾರಕ್ಕೊಮ್ಮೆ ಫ್ಲಡ್ಡಿಂಗ್ ಮಾಡಿದ್ರೂ ಬೆಟ್ರೆ, ಲೇಬರ್ ಮೇಲೆ ಡಿಪೆಂಡ್ ಆಗ್ತದ್ರಿ ಅದು. ಇದಂದ್ರೆ ಡ್ರಿಪ್ಪು ಅದೇ ಹೋಗ್ತದ್ರಿ, ನಾವು ಎಕ್ಕಡಕ್ಕೆ ಸೆಟ್ ಮಾಡ್ಕೊಂಡ್ರೆ ಅಕ್ಕಡಿಗೆ ಹೋಗ್ತು. ಈಗ ತಮ್ಮದು ಕಪ್ಪು ಭೂಮಿ ಇದೆ, ಕಪ್ಪು ಭೂಮಿ ಒಳ್ಳೆ ಚೆನ್ನಾಗಿ ಏನು ಅನಿಸ್ತದೆ ನಿಮಗೆ? ಬೇರೆ ತೋಟ ನೋಡಿರ್ಬೋದು ನೀವು, ನಿಮ್ಮ ಬೆಳೆ ನಿಮಗೆ ಏನು ಅನಿಸ್ತಾ ಇದೆ? ಮುದುಗೋಟ ಗ್ರಾಮದಲ್ಲಿ ಇದು ಬೇರೆ ಸುತ್ತಮುತ್ತ ಯಾರು ಹಚ್ಚಿದಾರೆ ಮತ್ತೆ ನಿಮ್ದು ಒಬ್ಬನೇ ತೋಟನ? ನಾ ಸುತ್ತಮುತ್ತ ಯಾಕೆ ಹಚ್ಚಿನ ಈ ಗಿಡ ಕಂಡಾರ ಈಗ ಇವತ್ತು ಇಳುವರಿ ನೋಡಿ ನಾವು ಹಚ್ಚಬಹುದು ಅಂತ ಒಂದು ಐಡಿಯಾ ಬಂದದ್ರಿ. ಈಗ ಸ್ವಲ್ಪ ಡೆವಲಪ್ ಆಗ್ತದ್ರಿ. ಈಗ ಅದು ಮಾರಾಟ ಆಗಬೇಕು, ಇಡುವಂಗಿಲ್ಲ, ಅದನ್ನ ಕಳಿಸೋದು ಯಾರು ತಗೋತಾರೆ, ಹೇಗೆ ಅದನ್ನ ಮಾರಾಟದು? ಕಟಿಂಗ್ ಅಂದ್ರೆ ಗಿಡ ಫಿಮೇಲ್ ಬಂಚ್ ಹಣ್ಣು ಗೊನೆ ಒಂದು ಕಾಯಿನ ಉದರ್ಬೇಕ್ರಿ ಹಣ್ಣಾಗಿ, ಅದು ಕಲ್ರೂ ಕೆಂಪು ಕಲರ್ ಬರ್ತದ, ಎಲ್ಲರಿಗೆ ಗುರ್ತಾಗ್ತದ್ರಿ ಅದು ಹಣ್ಣಾಗ್ಯದ. ಇದು ಒಂದು ಕಾಯಿ, ಒಂದು ಕಾಯಿ ಉದುರದಂದ್ರೆ ಎಲ್ಲ ಆಯಿಲ್ ಭಾಳ ತಿರುವದು ಕಾಯಿಕಿ ಅಂತ ಲೆಕ್ಕ, ಆಯಿಲ್ ತುಂಬದಂತ ಲೆಕ್ಕ ರೀ. ಅದೇ ಹಸಿದಾದ್ರೆ ಆಯಿಲ್ ಇಲ್ಲ, ಅಂತ ಗೊನೆಗಳೇ ನಾವು ಹಾರ್ವೆಸ್ಟ್ ಮಾಡ್ತಾನೆ. ಟೈಅಪ್ ಆಗ್ತಾರ್ರಿ ರೈತರು, ಆ ಒಪ್ಪಂದ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡು ಗಿಡ ಕೊಟ್ಟು ಮೇಲೆ ಡಿಪಾರ್ಟ್ಮೆಂಟ್ ನಿಂತು ಏನೇನು ಸವಲತ್ತಾವೋ ಅವನು ಅವರೇ ಮಾಡಿಸ್ಕೊಡ್ತಾರ್ರಿ, ಕೊಡ್ತಾರೆ. ಆಮೇಲೆ ರಿಟರ್ನ್ ಈಗ ಗೊನೆ ಬಂದಿದ್ದಾನೆ ಅಟ್ಗೆ ಒಂದೊಂದು ಏರಿಯಾಕ್ಕೂ ಒಬ್ಬೊಬ್ರು ಸೋಫಾ ಬಂದು ನಾವು ಲೋಡ್ ಮಾಡಿ ಕೊಟ್ಟಿದ್ರೆ ಅವರು ಒಯ್ತಾರ್ರಿ. 24 ತಾಸು ಕನಿಷ್ಠ ಒಂದು 36 ತಾಸದಾಗ ಒಂದ್ ದಿನ ಕೊಯ್ತೀವಿ ಅನ್ಕೊಳ್ರಿ, ನೆಕ್ಸ್ಟ್ ದಿನ ಹೋಯ್ತಾರ್ರಿ. ನೀವು ಫೋನ್ ಮಾಡಿದ್ರೆ ಬಂದು ಗಾಡಿ ತಗೊಂಡ್ಬಂದು ಹೋಗ್ಬಿಡ್ತಾರೆ. ನೀವು ಕಟಿಂಗ್ ಮಾಡಿಸ್ಕೊಡೋದು ನಿಮ್ ಜವಾಬ್ದಾರಿ. ಕಟಿಂಗ್ ಮಾಡಿಸ್ಕೊಟ್ಟಿದ್ದು ನಮ್ ಜವಾಬ್ದಾರಿ, ಅವ್ರದೇ ಗಾಡಿ ಬರ್ತದೆ, ನಾವು ಲೋಡ್ ಮಾಡಿದ್ದು ನಮ್ ಜವಾಬ್ದಾರಿ. ಹೇಗೆ ನಿಮಗೆ ಹೇಗೆ ಮಾರಾಟ ಕೆಜಿ ರೊಕ್ಕ ಹೆಂಗ್ ಕೊಡ್ತಾರೆ ಟನ್ನಿಗೆ ಅಥವಾ? 2020 ಹಂಗಾದ್ರೆ 21 ಬರಟ್ಗೆ 15,000 ಆಗ್ಯದ್ರಿ ಒಂದು ಟನ್. ಆಮೇಲೆ ಈಗ 18,000 ಕೊಟ್ಟಾರ್ರಿ ಒಂದು ಟನ್ಗೆ. ಆದರೆ ಆಂಧ್ರದಾಗ ಇಕ್ಕಡಿಗೆ ವ್ಯತ್ಯಾಸ 4,500 ಆದ್ರಿ, ಅಲ್ಲಿ ಜಾಸ್ತಿ ಆದ್ರಿ, ಅಲ್ಲಿ ಜಾಸ್ತಿ ಅದ. ಇಲ್ಲಿ ಪಾತದ್ರಿ ರೈತರು ಸ್ವಲ್ಪ ಇದಾಗ್ತಾರ್ರಿ. ತೋಟ ಬಂದು ನೋಡ್ತಾ ಇರ್ತಾರೆ, ಬಂದು ರೈತರು ಭಾಳ ಮಂದಿ ನೋಡ್ತಾರ್ರಿ. 15,000 20,000 ಕ್ವಿಂಟನ್ ಆಗ್ತಾ ಇದೆ ಅಂತಕ್ಕಂಥ ವಿಚಾರ. ಪೇಮೆಂಟ್ ನಿಮಗೆ ತೊಗೊಂಡು ಹೋದ್ಮೇಲೆ 2 ದಿವಸ ಕೊಡ್ತಾರೆ? ಜೂನ್ ತಿಂಗಳ ನಾವು ಮಾಡಿದ್ವು, ಜುಲೈ 20 ಕೊಟ್ಬಿಡ್ತಾರ್ರಿ. ಅದು ಒಂದು ಆ್ಯಪ್ ಆದರೆ ಅಕ್ಷಯ ಆ್ಯಪ್ ಅಂತ, ಅದು ಫ್ಯಾಕ್ಟ್ರಿದ್ರದಾದರೆ ಅದ್ರ ಪ್ರಕಾರ ನಮಗೆ ಯಾವ್ದನ್ನ ಅಡ್ವಾನ್ಸ್ನು ಕೊಡ್ತಾರ್ರಿ. ಅದಕ್ಕೇನು ಬಡ್ಡಿ ಅದು ಹಾಕ್ತಾರ? ಅದು ನಾವೇನ ಯೂಸ್ ಮಾಡ್ಕೊಂಡಿಲ್ರಿ, ಆಪ್ಷನ್ ಮಾಡ್ಕೊಂಡಿಲ್ಲ. ಅಂದರೆ ಇಲ್ಲಿ ಮಾರಾಟ ಆದ ತಕ್ಷಣ ನಿಮಗೇನು ಹಣದ್ದು ಯಾವಾಗೂ ತೊಂದರೆ ಆಗಿಲ್ಲ, ಬಂದ್ಬಿಡತ್ತೆ ಪೇಮೆಂಟ್ ಅಂತ? ತೊಂದರೆ ಇಲ್ಲರಿ, ತೊಂದರೆ ಇಲ್ಲ. ಯಾವಾಗಲೂ ಯಾವಾಗೇನ ಒಂದೊಂದು ತಿಂಗಳ ಒಂದು 10 ಲೇಟ್ ಆಗ್ಬೇಕು ಅಷ್ಟೇ, ತೊಂದರೆ ಏನು ಮಾಡಿಲ್ಲರಿ. ರೊಕ್ಕದ ಮಾತ್ರ ಇಮಿಡಿಯೇಟ್ಲಿ ಮುಂದಿನ ತಿಂಗಳ 20 ಖರ್ಚು ವೆಚ್ಚಗಳನ್ನು ನೋಡಿದರೆ ವರ್ಷಕ್ಕೆ ಎಷ್ಟು ಖರ್ಚು ಬರ್ತದ, ಮತ್ತು ಟೋಟಲ್ ಆಗಿ ಇನ್ಕಮ್ ಭಾಳ ಮುಖ್ಯ, ರೈತರಿಗೆ ಲಾಭ ಬರಬೇಕು. ನೀವು ಯಾಕಂದರೆ ಒಳ್ಳೆಯ ಒಂದು ಅನುಭವಸ್ಥ ರೈತರಿದ್ದೀರಿ, 15 ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ, ಎಷ್ಟು ಆದಾಯ ಬರ್ತಾ ಇದೆ ನಿಮಗೆ ತಾಳೆಯಿಂದ? 1 60,000 ಖರ್ಚು ಬರ್ತದೆ ರೀ ನಮಗೆ. ಅಂದರೆ ಈ ಪರಗ ಅದು ಪುಡಿ ಮಾಡ್ತಾವಲ್ರಿ, ಎಲ್ಲ ಲೇಬರ್ ಖರ್ಚು ಕಟಿಂಗ್ ಮಾಡೋದು ಇವೆಲ್ಲ 60,000 ಖರ್ಚು ಬರ್ತದ್ರಿ ನಮಗೆ. ಅದೇ 10 ಆಗ್ಯದ ಅನ್ಕೊಳ್ರಿ, ಮೊದಲಿಂದ ಖರ್ಚಿಲ್ರಿ, ಬರ್ತಾ ಬರ್ತಾ ಸ್ವಲ್ಪ ಜಾಸ್ತಿ ಆಗ್ಯದ್ರಿ. 40,000 ತನ ಆಗ್ಯದ, ಈಗ 60,000 ಖರ್ಚು ಆಗಕತ್ತದ. ಈಗ ರೇಟ್ನು ಜಂಪ್ ಆಗ್ಯದ, ಆವ್ರೇಜ್ 15,000 ಇಟ್ಕೊಂಡ್ರೂ 10 ಮಾಡಿದ್ರೆ ಇನ್ನೂ ಜಾಸ್ತಿ ರೇಟ್ ಬಂದದ, ನಮಗೆ 1.5 lakh ಉಳಿತಾಯ ಆದ. ಹಾಗಾದ್ರೆ ಯಾವ್ರೇಜ್ ಲೆಕ್ಕ 10 ಕೊಟ್ಟರದ ಲೆಕ್ಕ ಮಾಡಿದ್ರೆ 1 lakh ಉಳ್ತದೆ. ಈಗ ನೋಡ್ರಿ ಬೇರೆ ಬೆಳೆ ನೋಡಿದ್ರೆ ಇದು ಒಳ್ಳೇದಲ್ವಾ? ಏನು ಈಗ ದನ ತಿನ್ನೋಂಗಿಲ್ಲ, ಕರ ತಿನ್ನೋಂಗಿಲ್ಲ, ನಾಯಿ ನರಿ ಕೋತಿ ಅವು ಇವು ಏನು ಕಾಟಿಲ್ಲ, ಏನು ಸಮಸ್ಯೆ ಇಲ್ಲ, ಅದನ್ನ ನೋಡಿದ್ರೆ ಏನಿಸ್ತದೆ ನಿಮ್ಗೆ? ಇದು ಯಾರು ಕಳವು ಮಾಡಿದಲ್ರಿ, ಇದು ತಿನ್ನಕ್ ಬರಕಿಲ್ಲ. ಆಡ ಅವು ಇವು ತಳ ಗಡ ಸಣ್ಣದಿದ್ದಂಗ ತಿಂದ್ಬಿಡ್ತವ್ರಿ, ಅದಕ್ಕೆ ಫೆನ್ಸಿಂಗ್ ಇರೇಬೇಕು. ಆಮೇಲೆ ನಾವು ಎಷ್ಟು ಮಾಡ್ತೇವೋ ಅಷ್ಟು ಆ ಪ್ರಕಾರ ಇಳುವರಿ ಬರ್ತದ್ರಿ. ಆಂಧ್ರದಾಗ ಟಾಪ್ ಮೋಸ್ಟ್ 15-16 ಟನ್ ಅಂತ ಎಕರೆಗೆ ತೆಗಿಸೋರು ಆರ. ನಾವು ಪ್ರಯತ್ನ ಮಾಡಕತ್ತೆ, ಮೆಚ್ಚಿದ್ರೆ ಇದು ಒಂದು 20-25 ವರ್ಷ ಬರ್ತದಲ್ಲ ಬರ್ತದ್ರಿ. ಏ ಸಮಸ್ಯೆ ಇಲ್ರಿ, ಒಂದು ಹಾರ್ವೆಸ್ಟಿಂಗ್ದೆ ಮುಂದೆ ಹೋಗ್ತಾ ಹೋಗ್ತಾ ಹೈಟ್ ಆಗ್ತವಲ್ರಿ ಗಿಡ, ಹಾರ್ವೆಸ್ಟಿಂಗು ಸ್ವಲ್ಪ ಅದೇ. ಈಗ ಅದೇನೋ ಮೆಕ್ಯಾನಿಕಲ್ ಕಟಿಂಗ್ ಏನೂ ಇಲ್ವ ಅದರಲ್ಲಿ, ಅದರ ಅನುಭವ ನಮ್ಗೆ ಇಲ್ರಿ. ಆದ್ರೆ ನಾವು ಭಾಳ ಪ್ರಿಫರೆನ್ಸ್ ಮಾಡಿದ್ದು ಮ್ಯಾನ್ಯುಯಲ್ಗೆ ಮಾಡಿದ್ರೇ ಬೆಟರ್ ಅಂತ ಅನಿಸ್ತದ್ರಿ ನನಗೆ. ಅದಕ್ಕೆ ಟೆಕ್ನಿಕ್ ಇರ್ಬೇಕ್ರಿ, ಕೊಯ್ಯೋರ್ಕೆ ಟೆಕ್ನಿಕ್ ಇರ್ಬೇಕು. ಹಾರ್ವೆಸ್ಟಿಂಗ್ ಮಾಡೋರ್ಕೆ 25-30 ಕೆಜಿ ಗೊಣೆ ಚಲೋ ಇದ್ರೆ ಒಂದೇಟ್ಗೆ ಹೋಗ್ಬಿಡ್ತದ್ರಿ, ಅದು ಹೋಗ್ಬಿಡ್ತದೆ. ಈಗ ನೋಡ್ರಿ ಇತರ ರೈತರು ಇದ್ ಭಾಗದಲ್ಲಿ ಎಲ್ಲ, ನಿಮ್ ಮುದುಗೋಟ್ ಭಾಗದಲ್ಲಿ, ನೀವು ಯಾಕಂದ್ರೆ 15 ತಾಳೆಯನ್ನು ಹಾಕಿಬಿಟ್ಟಿರಿ ಏನು ನೀವು ಆರಾಮದಿರಿ, ತಾಳೆ ಹಾಕಿ ಹೇಗೆ? ನಾವಂತೂ ಆರಾಮಿದ್ದೇನ್ರಿ. ಈಗ ಕವಿಳ ಹಚ್ಚಿದ್ರು ಪಾಪ ಈ ವರ್ಷ ಭಾಳ ಲಾಸು ಅವ್ರದ್ದು, ಅವ್ರು ಇಲ್ಲಕ್ಕೆ ಬರ್ತದ್ರಿ ಮುಂದೆ ಮುಂದೆ. ಎಲ್ಲರೂ ಬಂದ್ಬಿಟ್ರೆ ಈಗ 100 ಮಾಡ್ತಾವ ಅಂತ ಬಂದರಾರ್ರಿ. ಈಗ ಆಗ್ಯದ ಈ ಕಡೆ ಪ್ಯಾಡಿ ಲಾಸ್ ಆಗ್ಯದ, ಲಾಸ್ ಆಗಿ ಹಿಂಗ ಮಾಡಕತ್ತಾರ್ರಿ. ಯಾರಾದ್ರೂ ಅಷ್ಟು ಹೆಚ್ಚಿಗೆ ಹೋಗಬಾರ್ದು, ಒಂದು ಬ್ಯಾಲೆನ್ಸಿಂಗ. ಒಂದು 20 ಇದ್ರೆ 10 ಮಾಡ್ಕೊಂಡು ಒಂದು 10 ಬೇರೆ ಫೀಲ್ಡ್ದಾಗ ಹೋಗಿದ್ರೆ ಬೆಟರ್ರಿ. ಯಾವುದು ಯಾವಾಗ ಹೆಚ್ಚಿಗೆ ಆಗ್ತದೋ ಯಾವಾಗ ಡೌನ್ ಆಗ್ತದೋ ಗುರಿ ನಮ್ಮ ಸರ್ಕಾರ. ಇಂಡೋನೇಷ್ಯಾ ತಾನಂತ ತಾನೇ ಬಂದ್ ಮಾಡಿದ್ರಿ, ಈಗ ಮತ್ತೆ ಕೊಡ್ತಾನೆ ಅನ್ನಕತ್ತಿದ್ರಿ. 1996 ಹಿಂಗೆ ಮಲೇಷ್ಯಾ ನಿಂಚ ಡಂಪ್ ಮಾಡಿದ್ರಿ ನಮ್ಮ ಸರ್ಕಾರ ಆಯಿಲ್ ಲೀಟ್ರು 15 ರೂಪಾಯಿ. ಆವಾಗ ಈ ಕಡೆ ಇಂಡಿಯಾದಾಗ 25-30 ಫ್ಯಾಕ್ಟ್ರಿ ಎಲ್ಲ ಬಂದಾಗ್ಯಾವ್ರಿ. ಫ್ಯಾಕ್ಟ್ರಿ ಬಂದಾಗಿದ ತಕ್ಷಣ ನಾವು ಗಿಡ ಕಿತ್ತೇಬೇಕ್ರಿ, ಯಾಕಂದರೆ 15 ಬಂಚ್ ಬರ್ತವ, ಅವು ಏನು ಮಾಡ್ಕೊಂತೀವಿ? ಹಂಗಾಗಿ ಬಹಳ ಮಂದಿ ಲಾಸ್ ಆಗ್ಯಾರ್ರಿ. ಒಂದ್ ಟೈಮ್ ಆಯಿಲ್ ಕೊರತೆ ಇದೆ ನಮ್ಮ ದೇಶದಲ್ಲಿ, ಇದನ್ನ ಹಾಕ್ಲಿಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ. ಹಾಕುದು ನೂರ್ ಎಕರೆ ಐತೆ ಅಂತೇಳಿ ನೂರ್ ಎಕರೆ ಅದನ್ನ ಹಾಕಬಾರ್ದು, ಹಾಕಬಾರ್ದ್ರಿ ಅಷ್ಟೇ. ಒಂದ್ ಇಪ್ಪತ್ತು ಎಕರೆನೂ ಹಿಂಗ್ ಮಾಡ್ಕೊಂಡು ಉಳಿದ್ದೆಲ್ಲ ಬೇರೆ ಬೆಳೆಗಳಿಗೆ ಮಾಡ್ಬೇಕು ರೈತರು. ಬ್ಯಾಲೆನ್ಸಿಂಗ್ ಇರ್ಬೇಕಲ್ರಿ, ಬೆಳಕಾದ್ರೂ ಬ್ಯಾಲೆನ್ಸಿಂಗ್ ಇದ್ರೆ ಅದು ಅಂದ್ರೆ ಅದು ಇದು ಬಹಳ ಲಾಸ್ ಆಗ್ತದ್ರಿ. ಪ್ಯಾಡಿ ಆರು ತಿಂಗಳ ತನ ಹೋಗ್ಬಿಡ್ತದ. ಕಿತ್ ಹಾಕ್ಬೇಕಲ್ಲ ಮತ್ತೆ ಇದು ನಾಲ್ಕು ವರ್ಷ ಬೆಳೆಸಿ ನಾವು ಕೆತ್ತಬೇಕಂದ್ರೆ ಅದು ಬಹಳ ಇದಾಗ್ತದೆ. ನಮಗೆ ಖುಷಿ ರೀ, ನಮಗೆ ಈ ಲೆಕ್ಕ 10 ಟನ್ ಅಂತೂ ಬರ್ತದ. ಲ್ಯಾಬ್ರದು ಸ್ವಲ್ಪ ಇನ್ ಟೈಮ್ದಾಗ ಮಾಡ್ಬೇಕಂತ ಏನಿಲ್ಲ, ಟೆಲ್ರಿಂಗ್ ಇಲ್ಲ, ಗಿಡನೆ ನೋಡ್ಕೋಬೇಕ್ರಿ. ನೋಡ್ಕಂದ್ರೆ ಸಾಕು, ನಮ್ಮ ಇಳುವರಿ ನಮಗೆ ಬರ್ತದ ಅಂತ ಮೊದಲು ನಿಂತು ನಮ್ಮ ತಲೆಕಾದ್ರೆ. ಈ ಪಾಡಿ ಹಾಕೋರು ಒಳಗಿನ ಲಾಭ ಗೊತ್ತಿಲ್ಲ ಅವ್ರಿಗೆ, ಈಗ ಗುರ್ತಾಗಿದ್ರಿ, ಈಗ ಗುರ್ತಾಗಿ ನಾವು ಇದೇ ಫೀಲ್ಡ್ಗೆ ಬರ್ಬೇಕಂತ ಲೆಕ್ಕ ಮಾಡ್ಯಾರ್ರಿ. ಈಗ ಒಳ್ಳೇದು ರೆಡ್ಡಿ ಅವ್ರ ಇಲಾಖೆ ಯಾವ ರೀತಿ ಸಹಕಾರ ಕೊಡ್ತಾ ಇದೆ ನಿಮಗೆ ತೋಟಗಾರಿಕೆ ಇಲಾಖೆ? ಬಹಳ ಮುಖ್ಯ ಇಲ್ಲಿ ಯಾವ ರೀತಿ ಇನ್ನೊಂದು ಬೆಳಿಗ್ಗೆ ಯಾವ್ದೇನ ಹೇಳ್ತಾರೇನು, ಇದು ಹೊಸ ಬೆಳಿದು ನಾವು ಮಾಹಿತಿಗಾಗಿ ನಾವು ಆಂಧ್ರ ಈವನ್ ಫ್ಯಾಕ್ಟ್ರಿದಾರ ಕೂಡ ನಮ್ಗೆ ಹೇಳಿಲ್ರಿ. ಫಂಗಸ್ ಇನ್ಫೆಕ್ಷನ್ ಬಂದದ, ಈ ಬಂದದ ಇಳಾಕೆವರೆಗೆ ಒಂದೇನು ಅವು ಹೇಳ್ತಾರೆ ಅಷ್ಟೇ ರೀ. ನೀರು ಬೇಕಂತ ಹೇಳ್ತಾರೆ, ಈ ರೋಗ ಬಂದರೆ ಅವು ಅಷ್ಟೇ ರೀ. ಅದೇ ಲೆಕ್ಕ ರೀ, ಅದಂಥ ವಿಡಿಯೋದಾಗ ಅವ್ರು ಓದಿದ್ದೇ ಹೇಳ್ತಾರೆ, ಪ್ರಾಕ್ಟಿಕಲ್ ಇಲ್ಲ. ನಾವು ಪ್ರಾಕ್ಟಿಕಲ್ಗೆ ಮಾಡ್ಕೊಂಡು ಬಂದೇನ ಅನುಭವ ಆಗಿದ್ರಿ. ಒಳ್ಳೇದು, ಇದುವರೆಗೆ 10 ಎಕರೆ ಇತರ ಬೆಳೆಗಳಿಗೆ ಹೋಗೋದು ಒಳ್ಳೇದು, ಜೊತೆಗೆ ಎಕರೆಗೆ 10 ಟನ್ ಬರ್ತಾ ಇದೆ, ಒಳ್ಳೆ ಲಾಭ ಇದೆ. ನೀವು ಅಂದಂಗೆ ಒಂದೇ ಮತ್ತು ಒಳ್ಳೆ ಆದಾಯ ಇದೆ ಅಂತಕ್ಕಂಥ ಬೆಳೆಯನ್ನು ಹೇಳಿದ್ರೆ ರೈತರು ಇಂಥ ವಿಚಾರವನ್ನು ಗಮನಿಸಿ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿ ನೀರಿನ ಅನುಕೂಲತೆ ಇದೆ ಅಂತ ರೈತರು ತಾಳೆಯನ್ನು ಬೆಳೀಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ರೀ. ಇದುವರೆಗೆ ಕೇಳಿದ್ರಿ हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल है 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना केली हवामान वरदी भारत हवामान बेंगलुरु विभाग ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31 ಡಿಗ್ರಿ, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 56% ಮತ್ತು ಕನಿಷ್ಠ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇದುವರೆಗೆ ಹವಾಮಾನ ವರದಿ ಕೇಳಿದ್ರಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಹೈಬ್ರಿಡ್ ಕನಿಷ್ಠ 8,200 ರೂಪಾಯಿಗಳಿಂದ ಗರಿಷ್ಠ 9,400 ರೂಪಾಯಿಗಳವರೆಗೆ. ಶೇಂಗಾ ಗುಂಗ್ರಿ 3,432 ರೂಪಾಯಿಗಳಿಂದ 5,415 ರೂಪಾಯಿಗಳವರೆಗೆ. ಭತ್ತ ಸೋನಮಸೂರೆ 1,569 ರೂಪಾಯಿಗಳಿಂದ 2,422 ರೂಪಾಯಿಗಳವರೆಗೆ. ಸೂರ್ಯಕಾಂತಿ 5,611 ರೂಪಾಯಿಗಳಿಂದ 6,120 ರೂಪಾಯಿಗಳವರೆಗೆ. ಕೆಂಪು ತೊಗರಿ ಕನಿಷ್ಠ 4,100 ರೂಪಾಯಿಗಳಿಂದ. ಈಗ ಕೇಳಿ ಲಿಂಕ್ಸ್ ಗುರು ಮಾರುಕಟ್ಟೆ. ಸಜ್ಜೆ ಕನಿಷ್ಠ 2,150 ರೂಪಾಯಿಗಳಿಂದ ಗರಿಷ್ಠ 2,400 ರೂಪಾಯಿಗಳವರೆಗೆ. ಭತ್ತ ಹತ್ತಿ ಬನಿ 8,000 ರೂಪಾಯಿಗಳು. ಭತ್ತ 1,850 ರೂಪಾಯಿಗಳವರೆಗೆ. ಇದುವರೆಗೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಸಿಂಧನೂರು ತಾಲೂಕಿನ ಬಳಗನೂರು ಗ್ರಾಮದ ಸಂತೋಷ್ ಕುಮಾರ್ ಮತ್ತು ಸಂಗಡಿಗರಿಂದ ಕನಕಾಂಗಿ ಕಲ್ಯಾಣ ದೊಡ್ಡಾಟದ ಪದಗಳು. ಬಾರಮ್ಮ